ಕೆರೆಗಳಲ್ಲಿ ಸರೋವರಗಳಲ್ಲಿ. ಮೊದಲೇನು ಮಾಡ್ತಿದ್ವಿ, ಏನು ಸಿಗ್ತದೆ ಅಷ್ಟು ಮಾತ್ರ ಮೀನನ್ನು ಹಿಡಿದು ತಗೊಂಡು ಬಂದು ಮೀನುಗಾರರು ಅವರು ಜೀವನ ಮಾಡ್ತಾಯಿದ್ರು. ಬಟ್ ಇವಾಗ ಏನಾಗಿದೆ ಅಂದರೆ ಇಂಟೆನ್ಸಿವ್ ಅಂದರೆ ನಮ್ಮ ದೇಶದಲ್ಲಿ ಜಾಸ್ತಿ ಒತ್ತು ಕೊಡೋದ್ರಿಂದ ನದಿಗಳಿಗೆ ರ್ಯಾಂಚಿಂಗ್ ಅಂತ ಮಾಡ್ತೀವಿ ನಾವು. ಹೊರಗಡೆ ಮರಿಗಳನ್ನು ಉತ್ಪತ್ತಿ ಮಾಡಿ ಅವು ದೊಡ್ಡವಾದ ಮೇಲೆ ನದಿಗಳಿಗೆ ಬಿಡ್ತೀವಿ. ಅವಾಗೇನಾಗುತ್ತೆ, ನದಿಗಳಲ್ಲಿರ್ತಕ್ಕಂಥ ಮೀನನ್ನು ಉತ್ಪತ್ತಿ ಜಾಸ್ತಿ ಮಾಡ್ತೀವಿ. ಒಂದು ಈ ಕೆರೆಗಳಲ್ಲಿ ಏನು ಮಾಡ್ತೀವಿ ಅಂದರೆ ಬೆರಳುದ್ದದ ಗಾತ್ರದ ಮೀನುಗಳನ್ನು ಕಮರ್ಷಿಯಲ್ ಇಂಪಾರ್ಟೆಂಟ್ ಅಂದರೆ ನಮಗೆ ಪೂರಕವಾಗಿ ಏನಿರ್ತಾವಲ್ಲ ಜಾಸ್ತಿ ಬೇಡಿಕೆ ಇರತಕ್ಕಂಥ ಮೀನುಗಳನ್ನು ಮರಿಗಳನ್ನು ಬೇರೆ ಕಡೆ ಹ್ಯಾಚರಿಗಳಲ್ಲಿ ಉತ್ಪತ್ತಿ ಮಾಡಿ ಅದನ್ನು ಬಿಟ್ಟುಬಿಟ್ಟು ಅಲ್ಲಿ ಕೆರೆಗಳಲ್ಲಿ ಸರೋವರಗಳಲ್ಲಿ ಜಾಸ್ತಿ ನಾವು ಮೀನನ್ನು ಉತ್ಪತ್ತಿ ಮಾಡಕ್ಕೆ ಬರ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಹವಾಮಾನ ಬದಲಾವಣೆ ತುಂಬ ಜಾಸ್ತಿ ಆದಾಗ ಅವುಗಳಿಗೆ ಒಂದು ಪೂರಕವಾದ ಒಂದು ವಾತಾವರಣ ಸೃಷ್ಟಿ ಆಗೋದಿಲ್ಲ. ಸೃಷ್ಟಿ ಆಗಲಿಲ್ಲ ಅಂದಾಗ ಅವುಗಳ ಮೀನಿನ ಒಂದು ಬೆಳವಣಿಗೆ, ಬದುಕುಳಿಯೋದಕ್ಕೆ ಅಥವಾ ನೈಸರ್ಗಿಕ ಆಹಾರ ಉತ್ಪತ್ತಿ ಎಲ್ಲಾದ್ರ ಮೇಲೂ ಕೂಡ ಪರಿಣಾಮ ಬರುತ್ತೆ. ಇನ್ನು ನಾವು ಇನ್ನೂ ಮುಂದುವರಿಬೇಕು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಮೀನು ಮರಿ ಉತ್ಪತ್ತಿ ಮಾಡೋದಕ್ಕೆ ಸಾಕಷ್ಟು ನಮಗೆ ಒಂದು ಒತ್ತು ಕೊಡ್ತಾ ಇದ್ದೀವಿ. ಇವಾಗ ಏನಾಗ್ಬಿಡುತ್ತೆ ಅಂದರೆ ನಾವು ಉದಾಹರಣೆಗೆ ಹೇಳಬೇಕು ಅಂತಂದರೆ ಈ ಉಷ್ಣಾಂಶದ ಬದಲಾವಣೆ, ಹವಾಮಾನ ಬದಲಾವಣೆಯಲ್ಲಿ ಉಷ್ಣಾಂಶ ಭಾಳಷ್ಟು ವ್ಯತ್ಯಾಸ ಕಂಡು ಬರೋದ್ರಿಂದ ಉದಾಹರಣೆಗೆ ಏನು ಮಾಡ್ತೀವಿ, ಉದಾಹರಣೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡವಾದ ಮೀನುಮರಿ ಉತ್ಪತ್ತಿ ಕೇಂದ್ರ ಭದ್ರಾವತಿ ಬಿಆರ್ ಪ್ರಾಜೆಕ್ಟಲ್ಲಿದೆ. ಅಲ್ಲಿ ಏನಾಗ್ಬಿಡುತ್ತೆ, ಕೆಲವು ಸರಿ ಮೋಡ ಮುಚ್ಚಿದ ವಾತಾವರಣ ಬರುತ್ತೆ. ಮೋಡ ಮುಚ್ಚಿದ ವಾತಾವರಣ ಜಾಸ್ತಿ ದಿನಗಳ ಮುಂದುವರೆದಾಗ ಏನಾಗ್ಬಿಡುತ್ತೆ ಅಂದರೆ ಅಲ್ಲಿ ಟೆಂಪ್ರೇಚರ್ ಡೌನ್ ಆಗ್ಬಿಡುತ್ತೆ. ಟೆಂಪ್ರೇಚರ್ ಡೌನ್ ಆದಾಗ ಏನಾಗ್ಬಿಡುತ್ತೆ, ಕಡಿಮೆ ಆದಾಗ ಅಲ್ಲಿ ಮೀನು ಮೊಟ್ಟೆ ಇಡ್ಬೋದು, ಬಟ್ ಮೊಟ್ಟೆಗಳು ಒಡೆದು ಮರಿ ಮಾಡೋಕ್ಕಾಗಲ್ಲ, ಹ್ಯಾಚರಿ ಆಗೋದಿಲ್ಲ, ಹ್ಯಾಚ್ ಆಗೋದಿಲ್ಲ. ಓಕೆ, ಇದು ಒಂದು. ಹ್ಯಾಚ್ ಆದರೂ ಕೂಡ ಅಲ್ಲಿ ನೈಸರ್ಗಿಕ ಆಹಾರ ಉತ್ಪತ್ತಿ ಅವಕ್ಕೆ ಬೇಕಾಗಿರ್ತಕ್ಕಂಥ, ಬಾಯಿ ಓಪನ್ ಆದ ತಕ್ಷಣ ಆಹಾರ ತಿನ್ಬೇಕು ಅವು. ಅಲ್ಲಿ ನೈಸರ್ಗಿಕ ಆಹಾರ ಇದ್ರೆ ಬದುಕುಳಿಯೋದು ಜಾಸ್ತಿ ಆಗುತ್ತೆ. ಅಲ್ಲಿ ನೈಸರ್ಗಿಕ ಆಹಾರ ಜಾಸ್ತಿ ಇಲ್ಲದೆ ಇದ್ದಾಗ ಅದೇನಾಗ್ಬಿಡುತ್ತೆ, ಅವು ಬದುಕುಳಿಯೋದು ಕಷ್ಟ. ಈ ಒಂದು. ಎರಡನೇದು ಪ್ರೌಢಾವಸ್ಥೆ ಮೀನು ಬಂದಿರುತ್ತೆ, ಅದು ನಮ್ಗೆ ಅನ್ಕೋಬಹುದು ಮೀನು ಮಾತಾಡಲ್ಲ ಅದಕ್ಕೇನು ಗೊತ್ತಾಗಲ್ಲ ಬಿಡು ಅದಕ್ಕೇನು ಒಂದು ಬಂದ್ಬಿಟ್ರೆ ಅದು ಮರಿ ಹಾಕತ್ತೆ, ಬಟ್ ಅದು ಬಹಳಷ್ಟು ಸೆನ್ಸಿಟಿವ್ ಇರುತ್ತೆ. ಯಾಕಂತಂದ್ರೆ ಅದಕ್ಕೆ ಪೂರಕವಾದ ವಾತಾವರಣ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಮರಿ ಉತ್ಪತ್ತನೆ ಮಾಡೋದಿಲ್ಲ, ಬದುಕಲ್ಲ ಅಂತಾನೆ. ಸೊ ಇದು ವಾತಾವರಣ ಬದಲಾವಣೆನ ಅದನ್ನ ಬಹಳಷ್ಟು ಸೆನ್ಸ್ ಆಗುತ್ತೆ ಅದಕ್ಕೆ ಮೀನಿಗೆ. ಸೊ ಈ ತರ ನಮ್ಮ ಮೀನು ಮರಿ ಉತ್ಪತ್ತಿ ಮೇಲೇನೂ ಕೂಡ ಸಾಕಷ್ಟು ಪರಿಣಾಮಗಳು ಬೀರ್ತವೆ. ಡಾಕ್ಟರ್ ಪ್ರಭುದೇವ್ ಅವರೇ, ಈ ಒಳನಾಡು ಮೀನು ಕೃಷಿಯಲ್ಲಿ ಹವಾಮಾನ ಬದಲಾವಣೆಯ ಮೇಲೆ ಯಾವ ತರ ಪರಿಣಾಮ ಉಂಟಾಗುತ್ತೆ? ಯಾವ ತರ ಪರಿಣಾಮ ಅಂತ ಅಂದ್ರೆ, ಉದಾಹರಣೆಗೆ ನಂದೇ ಒಂದು ಎಕ್ಸಾಂಪಲ್ ತಗೊಂಡ್ರೆ ಹೇಳಿ, ನನ್ನ ಒಂದು ಸ್ವಂತ ಎಕ್ಸಾಂಪಲ್. ನಾನು ನಿವೃತ್ತಿ ಹೊಂದಿದ ಮೇಲೆ ನಾನು ಒಂದು ಮೀನುಗಾರಿಕೆ ಮಾಡಿ ನಾನು ಒಂದು ಮಾದರಿ ಆಗಬೇಕು ಅಂತೇಳಿ ನಾನು ಸಾಕಷ್ಟು ನನ್ನ 35 ವರ್ಷದ್ದು ಅನುಭವ ಮಾತ್ರ ಅಲ್ಲ, ನನ್ನ ಗಳಿಕೆಯನ್ನು ಕೂಡ ಅಲ್ಲಿ ಹಾಕಿದ್ದೆ. ಓಕೆ, ಪ್ರದೇಶದಲ್ಲಿ 1.5 ಎಕರೆಯಲ್ಲಿ ನಾನು ಒಂದು ತಿಲಾಪಿ ಹ್ಯಾಚರಿ ಮತ್ತೆ ಬಯೋಪ್ಲಾಕ್ ಹ್ಯಾಚರಿ ಮೀನು ಉತ್ಪತ್ತಿ ಮಾಡೋ ಒಂದು ಘಟಕ ಸ್ಥಾಪನೆ ಮಾಡಿದ್ದೆ. ಬಟ್ 2024 ಬರಗಾಲ ಏನು ಬಂತಲ್ಲ, ಹೌದು, ಬರಗಾಲ ಬಂದಾಗ ಏನಾಯ್ತು, ನೀರಿಗೆ ಇಷ್ಟು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಮಗೆ ನಮ್ಮ ಕೊನೆಗೆ ಸಂಗ್ರಹಣೆ ಆಗಿಲ್ಲ, ಕುಡಿಯೋ ನೀರಿಗೂ ಕೂಡ ನಮ್ದು 5 ಬೋರ್ವೆಲ್ ಕೂಡ ಬತ್ತಿ ಹೋಯ್ತು. ಒಂದು, ನಾವು ಟ್ಯಾಂಕರ್ಗಳ ಮೇಲೆ ತಂದು ಅಡಕೆ ಸಸಿನ ಬದುಕಿಸ್ಲಿಕ್ಕೆ ಆಯ್ತು, ಮೀನನ್ನು ಬದುಕಿಸ್ಲಿಕ್ಕೆ ಆಗ್ಲಿಲ್ಲ. ಸಾಕಷ್ಟು ನನಗೆ ನಷ್ಟ ಆಯ್ತು, ದೊಡ್ಡ ಪ್ರಮಾಣದ 100,000 ರೂಪಾಯಿ ನಷ್ಟ ಆಯ್ತು. ಅವಾಗ ಏನಾಗುತ್ತೆ, ನೀರಿನ ಕೊರತೆಯಿಂದ ಕಂಪ್ಲೀಟ್ ಮೀನುಗಳೆಲ್ಲ ಸತ್ತೋಗ್ಬಿಟ್ಟು. ನಾವು ಬೆಳಗ್ಗೆ ನೋಡ್ತಾ ಇದೀವಿ, ಮಧ್ಯಾಹ್ನಕ್ಕೆಲ್ಲ ಆಗಲೇ ಸತ್ತು, ಸಾಯಂಕಾಲ ಅಂತ ಪೂರ್ತಿ 1 ಟನ್ ಗಟ್ಟಲೆ ಮೀನು ಸತ್ತೋಗ್ಬಿಟ್ಟು. ಯಾಕಂದ್ರೆ ನೀರೇ ಇಲ್ಲ, ಎಲ್ಲಿಂದ ತರೋದು, ಟ್ಯಾಂಕರ್ ಮೇಲೆ ತಂದು ಹಾಕಿದ್ದಷ್ಟು ನೀರು ಸಾಕಾಗ್ತಾ ಇರಲಿಲ್ಲ. ಇದು ಒಂದು ನನ್ನ ಒಂದು ವೈಯಕ್ತಿಕ ಎಕ್ಸಾಂಪಲ್ ಅಂತ ಹೇಳ್ಬೋದು. ಆಮೇಲೆ ಸಮುದ್ರದಲ್ಲಿ ಬಿರುಗಾಳಿ ಬೀಸ್ತದೆ ಕೆಲ ಸರಿ, ಬಿರುಗಾಳಿ ಬೀಸಿದಾಗ ಅಷ್ಟು 1,00,000,000 ಹಣ ವ್ಯಯಿಸಿ ಅವರು ಕೇಜ್ ಕಲ್ಚರ್ ಮಾಡಿರ್ತಾರೆ. ಕೇಜ್ ಕಲ್ಚರ್ಗಳು ಎಲ್ಲಿ ಹೋಗಿರ್ತಾವೆ ಎಲ್ಲೋ ಅಂತ, ಉದಾಹರಣೆಗೆ ನಮ್ಮಲ್ಲಿ ನಮ್ಮ ಕರಾವಳಿ ಪ್ರದೇಶದಲ್ಲಿ CMFR ಅಂತ ಇದೆ, ಸೆಂಟ್ರಲ್ ಮೆರೈನ್ ಫಿಶರಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅವರು ಪ್ರಯೋಗ ಮಾಡಿದ್ರು ಮತ್ತೆ ಅನೇಕ ಜನ ರೈತರುಗಳು ಅದಕ್ಕೆ ಇನ್ವೆಸ್ಟ್ ಮಾಡಿದ್ರು, ಅವು ಎಲ್ಲ ಒಂದೊಂದು ಸಂದರ್ಭದಲ್ಲಿ ಕೊಚ್ಕೊಂಡು ಹೋದ್ವು. ಅದಾದ್ಮೇಲೆ ಈ ಕರಾವಳಿ ಪ್ರದೇಶ ತೀರ ಪ್ರದೇಶದಲ್ಲಿ ನಾವೇನೀಗ ಎಸ್ಚುರಿ ಅಂತ ಹೇಳ್ತೀವಲ್ಲ, ಅಂತ ಪ್ರದೇಶದಲ್ಲೂ ಕೂಡ ಬಹಳಷ್ಟು ನಷ್ಟ ಆಗಿದೆ. ಯಾಕಂದ್ರೆ ಈಗ ಉದಾಹರಣೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಮಟ್ಟದಲ್ಲಿ ಇರಬಹುದು, ಬಟ್ ಕೆಲವು ಸಂದರ್ಭದಲ್ಲಿ ಕಂಪ್ಲೀಟ್ ಹೇಳಬೇಕು ಅಂತಂದ್ರೆ ಒಂದೊಂದು ಇದು ಕ್ಷೇತ್ರಗಳು, ಮೀನು ಸಾಕಣೆ ಕ್ಷೇತ್ರಗಳೇ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಆ ಅಷ್ಟು ಸಂದರ್ಭದಲ್ಲಿ ಲಾಸ್ ಆಗಿದೆ. ಬಿರುಗಾಳಿ ಬಂದು ನೀರನ್ನು ಫುಲ್ ಡೀಪ್ ಆಗಿ ತೆಗೆದು ಬಿಡ್ತದಲ್ಲ, ಅದ್ರಲ್ಲಿ ಏನಾಗುತ್ತೆ, ನೀರಿನ ಗುಣಮಟ್ಟದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ಬಿಡ್ತದೆ. ಈ ಎಲ್ಲಿದ್ದ ಒಂದು ಶುದ್ಧ ನೀರಿಗೆ ಎಲ್ಲಿದ್ದ ಒಂದು ಅಶುದ್ಧ ನೀರು ತಂದು ಹಾಕ್ಬಿಡ್ತದೆ ಗಾಳಿ. ಕರೆಕ್ಟ್. ಮತ್ತೆ ಇಲ್ಲಿದ್ದ ಶುದ್ಧ ನೀರನ್ನ ನಂಬ್ಕೊಂಡಿರೋಂತ ಮೀನುಗಳ ಕತೆ ಏನಾಗ್ಬೇಕು, ಮತ್ತೆ ಬಹಳಷ್ಟು ನಷ್ಟ ಆಗುತ್ತೆ. ಈಗ ನಿಮ್ಗೆ ಕೇಳಬಹುದು, ಇವಕ್ಕೆಲ್ಲ ಯಾವುದೇ ಒಂದು ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಏನರ ಇದೆಯಾ, ಅಥವಾ ಏನಾದ್ರು ನಮ್ಗೆ ಏನಾದ್ರು ಮುಂಜಾಗ್ರತೆ ಕ್ರಮ ಮಾಡಬಹುದಾ ಅಂತಲ್ಲಿ. ಇವಾಗ ನಮ್ಮ ಒಂದು ವಿಜ್ಞಾನ ಬಹಳಷ್ಟು ಮುಂದುವರೆದಿದೆ.

ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ ಹೇಗಿದೆ? 88 ಇಂಗ್ಲಿಷ್ನಲ್ಲಿ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಇಮೇಲ್ ವಿಳಾಸ ಮತ್ತೊಮ್ಮೆ dcc-empri@karnataka.gov.in. ಆಕಾಶವಾಣಿ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. जलवायु और पानी के भीतर जीवन, यह यूनेस्को का संदेश है. महासागर पृथ्वी की जलवायु को नियंत्रित करते हैं, लेकिन आज वो गर्मी, अम्लीकरण और प्रदूषण जैसे बड़े संकटों का सामना कर रहे हैं. कोरल रीफ, मैनग्रोव और समुद्री घास जैसे महत्वपूर्ण पर्यावरण तेजी से नष्ट हो रहे हैं, लेकिन महासागर, हवा और लहरों से स्वच्छ ऊर्जा, स्वस्थ मछली पकड़ने के जरिए और समुद्री जीवन के लिए संरक्षित क्षेत्र देकर जलवायु परिवर्तन से लड़ने में मदद भी करते हैं. इसलिए जलवायु को स्थिर और पर्यावरण को स्वस्थ बनाए रखने के लिए महासागर की रक्षा करना बहुत जरूरी है. क्या आप जानते हैं, ऑस्ट्रेलिया के ग्रेट बैरियर रीफ ने कुछ ही दशकों में लगभग 50% कोरल खो दिए हैं. यह संदेश यूनेस्को और आकाशवाणी के सहयोग से प्रस्तुत किया गया है. भारतीय अंचे इलाखे उलिताय खाते योजने एल्ला वयस्सिन नागरिकरिगागी एल्ला रीतिय आवश्यकतेगळिगागी निम्म एल्ला नेर लाभ वर्गावणे डीबीटी हागू विविध सामाजिक भद्रता योजनेगळ हण पडेयलु अंचे उलिताय खाते गरिष्ठ मिति इल्ल. ईग एटीएम कार्ड, एनईएफटी, आरटीजीएस सौलभ्यविदे. प्रति तिंगळ उलितायक्कागी आडी खाते 5 वर्षद अवधिगे तिंगळिगे कनिष्ठ 100 रूपायि ಗರಿಷ್ಠ ಮಿತಿಯಿಲ್ಲ. ಎಂಐಎಸ್ ಪ್ರತಿ ತಿಂಗಳ ಆದಾಯ ಖಾತೆ 1000 ರೂಪಾಯಿಯ ಗುಣಕಗಳಲ್ಲಿ ತೆರೆಯಬಹುದು. ಗರಿಷ್ಠ ಹೂಡಿಕೆ ಮಿತಿ 9 ಲಕ್ಷ ಮತ್ತು ಜಂಟಿ ಖಾತೆಯಲ್ಲಿ 15 ಲಕ್ಷ. 1 ಲಕ್ಷ ಠೇವಣಿಗೆ ಸರಿಸುಮಾರು 617 ರೂಪಾಯಿ ಮಾಸಿಕ ಬಡ್ಡಿ. ಟೈಮ್ ಡಿಪಾಸಿಟ್ಗಾಗಿ 1, 2, 3 ಮತ್ತು 5 ವರ್ಷಗಳಿಗೆ ಖಾತೆ ತೆರೆಯಬಹುದು. 10 ವರ್ಷದ ಒಳಗಿನ ಹೆಣ್ಣು ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ. ಖಾತೆಯ ಅವಧಿ 21 ವರ್ಷ. ವಯಸ್ಸಿನ ನಿರ್ಬಂಧವಿಲ್ಲದೆ ಎಲ್ಲಾ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ 15 ವರ್ಷದ ಸಾರ್ವಜನಿಕ ಭವಿಷ್ಯ ನಿಧಿ ಖಾತೆ PPF 80C ಅಡಿಯಲ್ಲಿ ತೆರಿಗೆ ವಿನಾಯಿತಿ. ಕಿಸಾನ್ ವಿಕಾಸ್ ಪತ್ರ, ಅವಧಿ 115 ತಿಂಗಳು. ಈ ಯೋಜನೆ ಹಣವನ್ನು ದ್ವಿಗುಣಗೊಳಿಸುತ್ತದೆ. ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ 5 ವರ್ಷದ ಅವಧಿ. 1 ಲಕ್ಷದ ಮೆಚುರಿಟಿ 1,44,903 ಮೌಲ್ಯ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿರಿ. ರಾಧ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಉಪಾಯ ಅದನ್ನೇ ಮಾಡ್ತಾರೆ. ಇದನ್ನ ನನ್ಗ್ಯಾರು ಹೇಳೇ ಇಲ್ಲ. ನಾನ್ ಹೇಳ್ತೀನಿ, ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರೆಗಳನ್ನ ಚೆನ್ನಾಗಿ ಮುಚ್ಚಿಡಿ. ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ. ಜ್ವರ ಬಂದ್ರೆ ಡಾಕ್ಟರ್ ಸಲಹೆ ಪಡೆಯಿರಿ. ತಿಳಿತಾ? ತಿಳಿತು. ಮತ್ತೀಗ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂಥ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುಣವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈ ಸ್ವತಂತ್ರ ದಿನದ ರಾನ್ಫೆನ್ ನಿಂದ ಬೆಳೆಗಳಲ್ಲಿ ರಸ ಹೀರುವ ಕೀಟಗಳಿಂದ ಸ್ವತಂತ್ರ ಸಿಗಲಿದೆ. ಬೆಸ್ಟ್ ಆಗ್ರೋಲೈಫ್ ಲಿಮಿಟೆಡ್ ನ ರಾನ್ಫೆನ್, ಇದು ರೈತರ ಮೊದಲ ಆಯ್ಕೆ. ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಲು ಬಯಸಿದ್ದಲ್ಲಿ ಇಲ್ಲಿದೆ ಸುವರ್ಣಾವಕಾಶ. ಇದಕ್ಕಾಗಿ ಸಿದ್ಧವಾಗಿದೆ ಪ್ರತಿಷ್ಠಿತ KLS VDIT ಹಳ್ಯಾಳ, AICTE UGC ಇಂದ ಮಾನ್ಯತೆ. 6 ಇಂಜಿನಿಯರಿಂಗ್ ಪದವಿ, 2 ಸ್ನಾತಕೋತ್ತರ ಪದವಿ, 7 ಸಂಶೋಧನಾ ಕೇಂದ್ರಗಳು. ನ್ಯಾಕ್ ನಿಂದ ಎ ಶ್ರೇಣಿಯ ಮಾನ್ಯತೆ. ನುರಿತ ಅನುಭವಿ ಶಿಕ್ಷಕ ವೃಂದ. 25ಕ್ಕಿಂತಲೂ ಹೆಚ್ಚು ಪೇಟೆಂಟ್ಗಳು. 30ಕ್ಕೂ ಹೆಚ್ಚು ಕೈಗಾರಿಕೆಗಳೊಂದಿಗೆ ಒಡಂಬಡಿಕೆ. ಬೇರೆ ಬೇರೆ ಸ್ಥಳಗಳಿಂದ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ. ಧಾರವಾಡದಿಂದ ವಿದ್ಯಾರ್ಥಿನಿಯರಿಗಾಗಿ ಪಿಂಕ್ ಬಸ್ ಸೌಲಭ್ಯ. ಸುಸಜ್ಜಿತ ಹಾಸ್ಟೆಲ್, ಮೆಸ್ ಹಾಗೂ ಕ್ಯಾಂಟೀನ್ ವ್ಯವಸ್ಥೆ. ಸಿಟಿ ಕೋಡ್ E135. ಕಾಮೆಡ್ ಕೆ E74. ಪ್ರವೇಶಕ್ಕಾಗಿ ಸಂಪರ್ಕಿಸಿ 9448420102. ನೀಡಲ್ ಅಥವಾ ಇಂಜೆಕ್ಷನ್ ಶೇರ್ ಮಾಡೋದ್ರಿಂದ HIV ಹರಡೋ ಬಗ್ಗೆ ಬರೆದಿದೆ. ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ HIV ತಗಲ್ಬಹುದು ಅಂತ. ಮಲ್ಟಿಪಲ್ ಪಾರ್ಟ್ನರ್ಸ್ HIV ಹೆಚ್ಚಿನ ಅಪಾಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಸರ್ಕಾರಿ ಆಸ್ಪತ್ರೆಯ ICTC ಅನ್ನು ಸಂಪರ್ಕಿಸಿ ಅಥವಾ ರಾಷ್ಟೀಯ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಇದು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಪ್ರಕಟಣೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಆ ವಿಶಾಲ್ ಇದನ್ನಲ್ಲ, ಅವಂದೆಲ್ಲ ಸರಿಯಾಗಿ ನಡೆಯುತ್ತೆ. ನಿನ್ನೆ ಅವನ ಬ್ಯಾಂಕ್ ಅಕೌಂಟ್ ನಲ್ಲಿ 15,000 ರೂಪಾಯಿ ಫ್ರಾಡ್ ಆಯ್ತು ಗೊತ್ತಾ. ಆದ್ರೆ ಅವನಿಗೆ ಟೆನ್ಷನ್ ಇಲ್ಲ ನೋಡು. ಟೆನ್ಷನ್ ಯಾಕೆ, ನನ್ನ ತಪ್ಪೇನೂ ಇರಲಿಲ್ಲ. ಆದ್ರೂ ಫ್ರಾಡ್ ನಡೆದ ಕೂಡಲೇ ನಾನು ತಕ್ಷಣ ಬ್ಯಾಂಕಿಗೆ ತಿಳಿಸಿದೆ. RBI ಹೇಳುತ್ತೆ, ನಿಮ್ಮ ಅಕೌಂಟ್ ನಿಂದ ಯಾರಾದ್ರೂ ಮೋಸದಿಂದ ಹಣ ತೆಗೆದಿದ್ರೆ ಆದಷ್ಟು ಬೇಗ ಬ್ಯಾಂಕಿಗೆ ತಿಳಿಸಿ. 3 ದಿನಗಳೊಳಗೆ ತಿಳಿಸಿದ್ರೆ ಯಾವುದೇ ನಷ್ಟ ಇಲ್ಲ. ನೀವು ತಡ ಮಾಡಿದಷ್ಟು ನಷ್ಟ ಹೆಚ್ಚು. ನಿಮ್ಮ ಬ್ಯಾಂಕ್ ಅಕೌಂಟಿನ ಪಿನ್, ಪಾಸ್ವರ್ಡ್ ಮತ್ತು OTPಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. RBI ಹೇಳುತ್ತೆ, ಅರಿತುಕೊಳ್ಳಿ, ಜಾಗರೂಕರಾಗಿರಿ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ರವಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಈಗ ಹುಕ್ಕೇರಿ ತಾಲೂಕು ಅಮ್ಮಣಿಗೆಯ ಮಲ್ಲಿಕಾರ್ಜುನ ತಳವಾರ್ ಹಾಗೂ ಸಂಗಡಿಗರಿಂದ ರಿವಾಯತ್ ಪದ. ಸಾಯೇಬ ಮರದ ತನ್ನ ದಂಡೆಗೆ ಹೇಳನು ಕರದ ಕರಬಲ್ಲ ಜಗಳ ಕನ್ನಡಿರಂದ ತನ್ನ ದಂಡೆಗೆ ಹೇಳನು ಕರದ ಕರಬಲ್ಲ ಜಗಳ ಕನ್ನಡಿರಂದ ತನ್ನ ದಂಡೆಗೆ ಹೇಳನು ಕರದ ಕರಬಲ್ಲ ಜಗಳ ಕನ್ನಡಿರಂದ ತನ್ನ ದಂಡೆಗೆ ಹೇಳನು ಕರದ ಕರಬಲ್ಲ ಜಗಳ ಕನ್ನಡಿರಂದ ಎನ್ನ ಕೇರೆ ಬಡೆಯ ವೇಸ್ತಾರ ಎನ್ನ ಕೇರೆ ಬಡೆಯ ವೇಸ್ತಾರ ಆ ಮೂರ್ತೋ ಜಾನಂಬೋದೇರ ಮಕ್ಕ ಮದನೆ ಪೋರದ ಅರಸರ ಮೋತೋ ಜಾನಂಬೋದೇರ ಮಕ್ಕ ಮದನೆ ಪೋರದ ಅರಸರ ಮೋರ್ತೋ ಜಾನಂಬೋದೇರ ಮಕ್ಕ ಮದನೆ ಪೋರದ ಅರಸರ ಮೋರ್ತೋ ಜಾನಂಬೋದೇರ ಕಮರನೆ ಪೋರದ ಅರಸರ ಅವಗ ಹೋಟರೆ ಬರ ಪೋತರ ಅವಗ ಹೋಟರೆ ಬರ ಪೋತರ ಹಸನು ಸನೆ ಬರೋ ಅನ್ನ ತಮರ ಬೇಬೆ ಪಾತೆ ಮನ ವಾಟವರ ಹಸನು ಸನೆ ಬರೋ ಅನ್ನ ತಮರ ಬೇಬೆ ಪಾತೆ ಮನ ವಾಟವರ ಹಸನು ಸನೆ ಬರೋ ಅನ್ನ ತಮರ ಬೇಬೆ ಪಾತೆ ಮನ ವಾಟವರ ಹಸನು ಸನೆ ಬರೋ ಅನ್ನ ತಮರ ಬೇಬೆ ಪಾತೆ ಮನ ವಾಟವರ ಕದನ ಸ್ವಾಕ್ಯದ ಕೇಳರೇತೆ ಕದನ ಸ್ವಾಕ್ಯದ ಕೇಳರೇತೆ ದಿಲ್ಲಿ ಪಟ್ಟಣದ ಪಾತೆ ವ್ರತೆ ಆಕೆ ಹೆಸರ ಸತ್ಯ ಮೈನವಂತೆ ಅದೆಲ್ಲೆ ಪಾಠದ ಪಾತೆ ವಾರ್ತೆ ಆಕೆ ಹೆಸರ ಸತ್ಯ ಮೈನವಂತೆ ಎಲ್ಲೆ ಪಾಠನದ ಪಾತೆ ವ್ರತೆ ಆಕೆ ಹೆಸರ ಸತ್ಯ ಮೈನವಂತೆ ಎಲ್ಲೆ ಪಾಠನದ ಪಾತೆ ವಾರ್ತೆ ಆಕೆ ಸಲ್ವಾಗೆ ಬೇದೇತ ಕೋಸ್ತೆ ಆಕೆ ಸಲ್ವಾಗೆ ಬೇದೇತ ಕೋಸ್ತೆ ಭತ್ತೆ ಸಲಕ್ಷಣ ಕಳ ಜೋತೆ ರಾಜ ರಾಜ ರೋಗೆ ಸೋಪ್ರೇತೆ ಭತ್ತೆ ಸಲಕ್ಷಣ ಕಳ ಜೋತೆ ರಾಜ ರಾಜ ರೋಗೆ ಸೋಪ್ರೇತೆ ಭತ್ತೆ ಸಲಕ್ಷಣ ಕಳ ಜೋತೆ